ಹಾಗೆಯೇ ರಬ್ಬರ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಕೆಲವೊಂದು ಅಂಶಗಳನ್ನು ರೈತರು ಗಮನಿಸಬೇಕಾಗ್ತದೆ. ಗಿಡಗಳ ಸಾಂದ್ರತೆಯನ್ನು ಎಕರೆಗೆ ಸುಮಾರು 200 ಗಿಡಗಳನ್ನು ಮೀರದ ಹಾಗೆ ನಾಟಿ ಮಾಡಬೇಕು. ಗಿಡಗಳ ಅಂತರವನ್ನು ಇಳಿಜಾರು ಪ್ರದೇಶದಲ್ಲಿ 20x10 ಅಡಿ, 18x12, 22 ಅಥವಾ 11 ಅಡಿಗಳಷ್ಟು ಮತ್ತು ಸಮತಟಾದಂತಹ ಪ್ರದೇಶದಲ್ಲಿ 15x15 ಅಥವಾ 16x16 ಅಡಿಗಳಿಗೆ ಒಂದರ ಹಾಗೆ ಗಿಡವನ್ನು ನಾಟಿ ಮಾಡಬಹುದು. ನೆಟ್ಟ ಪ್ರಥಮ ವರ್ಷದಲ್ಲಿ ಗಿಡಗಳು ಸುಮಾರು 8-10 ಅಡಿಗಳ ಎತ್ತರದಲ್ಲಿ ವೈಜ್ಞಾನಿಕವಾಗಿ ಕವಲು ಅಥವಾ ರೆಂಬೆಗಳನ್ನು ಬರುವ ಹಾಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮಣ್ಣು ಮತ್ತು ಎಲೆಗಳನ್ನು ಪರೀಕ್ಷೆಗೆ ಒಳಪಡಿಸಿ ಶಿಫಾರಸಿನಂತೆ ರಸಗೊಬ್ಬರದ ಪೂರೈಕೆಯನ್ನು ಮಾಡಬೇಕು. ಮಣ್ಣು ಮತ್ತು ಜಲ ಸಂರಕ್ಷಣೆ ಮಾಡುವುದರಿಂದ, ಸಸ್ಯ ಸಂರಕ್ಷಣೆಯನ್ನು ಮಾಡುವುದರಿಂದ, ರೈನ್ ಗಾರ್ಡ್ ಮಾಡುವುದರಿಂದ, ವೈಜ್ಞಾನಿಕ ನುರಿತ ಕಾರ್ಮಿಕರಿಂದ ಟ್ಯಾಪಿಂಗ್ ಮಾಡುವುದರಿಂದ ಹಾಗೂ ನಿಯಂತ್ರಿತವಾಗಿ ಮೇಲಕ್ಕೆ ಹಾಲಿಳಿಸುವ ಕ್ರಮದಿಂದ ಕಂಟ್ರೋಲ್ಡ್ ಅಪ್ವರ್ಡ್ ಟ್ಯಾಪಿಂಗ್ ಮತ್ತು ಮುಚ್ಚಲು ಬೆಳೆಯನ್ನು ಬೆಳೆಸುವುದರಿಂದ ರಬ್ಬರ್ ಬೆಳೆಯಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಅವಕಾಶವಾಗುತ್ತದೆ. ಕೇಳುಗರೆ, ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಇದೀಗ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ದೀಪವು ನಿನ್ನದೆ ಗಾಳಿಯೂ ನಿನ್ನದೆ. ದೀಪವು ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹತ್ತಿರದಲ್ಲಿ ಪ್ರೀತಿ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹತ್ತಿರದಲ್ಲಿ ಪ್ರೀತಿ ಒಂದು ಮುಗಿಲು ನಿನಗೆ ಅಲಂಕಾರ